ಬೇಕು, ನನ್ನ ಬಾಳಲ್ಲಿ ಆನಂದ ತರಬೇಕು ಎಂದು ಜೊತೆಯಾಗಿ ನೀ ಹೀಗೆ ಇರಬೇಕು. ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ. ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ. ನನ್ನೋಳು ನಕ್ಕರೆ ಸಕ್ಕರೆ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಎಲ್ಲ ಕೇಳುಗರಿಗೆ ಹಾಗೂ ರೈತ ಮಿತ್ರರಿಗೆ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ತರಕಾರಿ ಮತ್ತು ಹಣ್ಣಿನ ಬೆಳೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಪಿ ಆರ್ ಬದರಿ ಪ್ರಸಾದ್ ಅವರಿಂದ ಮಾಹಿತಿಯನ್ನು ಕೇಳುವಿರಿ. ನಂತರ ರೈತರಿಗೆ ಸಲಹೆ, ಆನಂತರದಲ್ಲಿ ವಿವಿಧ ಕಲಾವಿದರ ಧ್ವನಿಯಲ್ಲಿ ರೈತ ಗೀತೆಗಳನ್ನು ಕೇಳುವಿರಿ. ರೈತ ಮಿತ್ರರೇ, ಹಾಗಾದರೆ ಹಲವಾರು ಕೀಟಗಳು ನಮ್ಮ ಬೆಳೆಯುತ್ತಾ ಇರತಕ್ಕಂತಹ ಹಲವಾರು ಬೆಳೆಗಳಿಗೆ ಸಾಕಷ್ಟು ಕೀಟದ ಒಂದು ಬಾಧೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಂತಹ ಬೆಳೆಗಳಲ್ಲಿ ಒಂದು ಕೀಟವನ್ನು ನಿರ್ವಹಣೆ ಮಾಡಬೇಕಾದ್ರೆ ಪ್ರಮುಖವಾಗಿ ಮೊದಲಿಗೆ ತರಕಾರಿ ಬೆಳೆಗಳನ್ನು ನಾವು ಗಮನಿಸೋಣ. ಅಲ್ಲಿ ಕೀಟವನ್ನು ನಿರ್ವಹಣೆ ಮಾಡಬೇಕಾದ್ರೆ ಖರ್ಚು ಕಡಿಮೆ ಇರತಕ್ಕಂತಹ ಯಾವುದೆಲ್ಲ ಕ್ರಮಗಳನ್ನು ನಾವು ಮಾಡ್ಬೋದು ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳ್ಕೊಳ್ಳೋಣ. ಇದನ್ನು ತಿಳಿಸ್ಕೊಡ್ಲಿಕ್ಕೆ ನಾನಿದ್ದೀನಿ ಡಾಕ್ಟರ್ ಪಿ ಆರ್ ಬದರಿ ಪ್ರಸಾದ್, ಕೃಷಿ ಮಹಾವಿದ್ಯಾಲಯ ಗಂಗಾವತಿಯ ಕೃಷಿ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಮೊದಲನೆಯದಾಗಿ ಈ ಒಂದು ತರಕಾರಿ ಬೆಳೆಗಳ ಒಂದು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾದ್ರೆ ಸಾಕಷ್ಟು ಮಣ್ಣು, ಅದರಲ್ಲೂ ವಿಶೇಷವಾಗಿ ನಾವು ಮಸಾರಿ ಭೂಮಿ ಅಂತ ಹೇಳ್ತೀವಿ, ತರಕಾರಿಗಳನ್ನು ಬೆಳೀಲಿಕ್ಕೆ ಅತ್ಯಂತ ಸೂಕ್ತವಾದದ್ದು ಕೆಂಪು ಮಣ್ಣು ಇರತಕ್ಕಂತಹ ಪ್ರದೇಶಗಳು. ಅಲ್ಲಿ ಮೊದಲಿಗೆ ಪೂರ್ವವಾಗಿ ಯಾವುದೇ ತರಕಾರಿ ಬೆಳೆಗಳನ್ನು ಬೆಳೀಬೇಕಾದ್ರೆ ಮಣ್ಣಿನ ಪರೀಕ್ಷೆ ಬಹಳ ಮುಖ್ಯ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ನಮ್ಮ ರೈತರು ಏನು ಮಾಡ್ತಾರೆ, ಕೇವಲ ಸಾರಜನಕ, ರಂಜಕ, ಪೊಟ್ಯಾಶ್ ಈ ಒಂದು ಪ್ರಧಾನ ಪೋಷಕಾಂಶಗಳತ್ತ ಮಾತ್ರ ಚಿತ್ತವನ್ನು ನೆಟ್ಟಿರ್ತಾರೆ ಈ ಒಂದು ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕಾದ್ರೆ. ಆದರೆ ಯಾವುದೇ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವಾಗ, ಅದು ತರಕಾರಿ ಬೆಳೆಗಳಿರ್ಬೋದು, ಹಣ್ಣಿನ ಬೆಳೆಗಳಿರ್ಬೋದು, ಭಾಳ ಮುಖ್ಯವಾಗಿ ಲಘು ಪೋಷಕಾಂಶಗಳ ಕಡೆ ವಿಶೇಷವಾದಂತಹ ಗಮನ ಹರಿಸೋದು ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ಈ ಬೆಳೆಗಳಲ್ಲಿ ಬಹಳ ಮುಖ್ಯವಾಗಿ ಬೆಳೀತಕ್ಕಂಥದ್ದು ಈ ಒಂದು ಅಪ್ರಧಾನ ಪೋಷಕಾಂಶಗಳು ಅಥವಾ ಲಘು ಪೋಷಕಾಂಶಗಳೇ. ಹಾಗಾಗಿ ಜಿಂಕ್ ಇರ್ಬೋದು, ಮಾಲಿಬ್ಡಿನಿಯಮ್ ಇರ್ಬೋದು, ಮ್ಯಾಂಗನೀಸ್ ಇರ್ಬೋದು, ತಾಮ್ರ ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ಇಂತಹ ಒಂದು ಪೋಷಕಾಂಶಗಳು ಸಹ ಬಹಳ ಮಹತ್ತರವಾದಂತಹ ಪಾತ್ರವನ್ನು ಹಣ್ಣು ಮತ್ತು ತರಕಾರಿ ಬೆಳೆಗಳಲ್ಲಿ ವಹಿಸುತ್ತೆ. ಹಾಗಾಗಿ ಸೂಕ್ತವಾದಂತಹ ಮಣ್ಣಿನ ಪರೀಕ್ಷೆಯನ್ನು ಪೂರ್ವದಲ್ಲಿಯೇ ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ. ಮಣ್ಣಿನಷ್ಟೇ ಭಾಳ ಮುಖ್ಯವಾದದ್ದು ನೀರು. ಈ ಒಂದು ನೀರಿನ ಪರೀಕ್ಷೆ ಸಹ ಭಾಳ ಮುಖ್ಯ. ಅದರಲ್ಲೂ ವಿಶೇಷವಾಗಿ ಬೋರ್ವೆಲ್ ಮುಖಾಂತರ ಅಥವಾ ಅಂತರ್ಜಲವನ್ನು ಬಳಸಿ ಈ ಒಂದು ಬೇಸಾಯವನ್ನು ಮಾಡ್ತಕ್ಕಂಥ ರೈತರು ಮಣ್ಣು ಮತ್ತು ನೀರಿನ ಪರೀಕ್ಷೆಯನ್ನು ಮಾಡಿಸೋದು ಭಾಳ ಮುಖ್ಯ ಆಗುತ್ತೆ. ನಂತರದಲ್ಲಿ ಆ ಒಂದು ಮಣ್ಣನ್ನು ಸರಿಯಾಗಿ ಹದ ಮಾಡಿ ಅದಕ್ಕೆ ಸಾಕಷ್ಟು ಪ್ರಮಾಣದ ಸಾವಯವ ಗೊಬ್ಬರವನ್ನು ಸೇರಿಸಬೇಕು. ಸಾವಯವ ಗೊಬ್ಬರದ ಜೊತೆಗೆ ಬಹಳ ಮುಖ್ಯವಾಗಿ ಈ ಒಂದು ತೋಟಗಾರಿಕೆ ಬೆಳೆಗಳಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಬೇವಿನ ಬೀಜದ ಒಂದು ಪೌಡರ್ ಅಥವಾ ಬೇವಿನ ಬೀಜದ ಪುಡಿ ಅಥವಾ ಬೇವಿನ ಹಿಂಡಿ ಅಂತ ಹೇಳ್ತೀವಿ ನಾವು. ಈ ಬೇವಿನ ಬೀಜದ ಪುಡಿ ಅಥವಾ ಹಿಂಡಿಯನ್ನು ಬಳಸಬೇಕಾದ್ರೆ ನಾವು ನೇರವಾಗಿ ಬೇವಿನ ಹಿಂಡಿಯನ್ನು ಬಳಸಿದಾಗ ಅದು ಕೇವಲ ಒಂದು ಪೋಷಕಾಂಶದ ಆಗರ ಆಗಿರುತ್ತೆ, ಮಣ್ಣಿಗೆ ಸಾವಯವ ಅಂಶವನ್ನು ಕೊಟ್ಟಂಗಾಗುತ್ತೆ. ಆದರೆ ನೇರವಾಗಿ ಬೇವಿನ ಬೀಜವನ್ನು, ಯಾವುದೇ ಎಣ್ಣೆ ತೆಗೆಯುವ ಪೂರ್ವದಲ್ಲಿಯೇ ಮಾಡಿರತಕ್ಕಂತಹ ಪುಡಿಯನ್ನು ನಾವು ಬಳಕೆ ಮಾಡಿದಾಗ ಅದರಲ್ಲಿ ಒಂದು ಕೀಟಗಳನ್ನು ನಿರೋಧಿಸತಕ್ಕಂತಹ ಗುಣ ಸಹ ಇರುತ್ತೆ, ಅಂದರೆ ಕೀಟನಾಶಕದ ಅಂಶ ಸಹ ಅದರಲ್ಲಿ ಹೆಚ್ಚಾಗಿರುತ್ತೆ. ಹಾಗಾಗಿ ಬೇವಿನ ಬೀಜದ ಪುಡಿಯನ್ನು ಬಳಸೋದ್ರಿಂದ ಕೀಟಗಳ ನಿಯಂತ್ರಣಕ್ಕೂ ಅನುಕೂಲ ಆಗುತ್ತೆ, ಬೆಳೆಗಳಿಗೆ ಪೋಷಕಾಂಶವನ್ನು ಒದಗಿಸುತ್ತೆ. ಅದೇ ರೀತಿ ಬೇವಿನ ಹಿಂಡಿಯನ್ನು ನಾವು ಬಳಸಿದಾಗ ಕೇವಲ ಪೋಷಕಾಂಶ ಹೆಚ್ಚಾಗಿ ಲಭ್ಯ ಆಗುತ್ತೆ. ಹಾಗಾಗಿ ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ, ಬೆಲೆಗೆ ತಕ್ಕಂತೆ ಬೇವಿನ ಬೀಜದ ಪೌಡರ್ ಅಥವಾ ಬೇವಿನ ಹಿಂಡಿಯನ್ನು ಬಳಕೆ ಮಾಡಿಕೊಳ್ಬೇಕು. ಪ್ರತಿ ಎಕರೆಗೆ ಸುಮಾರು 2 ಕ್ವಿಂಟಾಲ್ನಷ್ಟು ಬೇವಿನ ಹಿಂಡಿ ಅಗತ್ಯ ಇರುತ್ತೆ. ಇದರ ಜೊತೆಗೆ ನಾವು ಬಳಸಬೇಕಾದದ್ದು ಹಲವಾರು ಜೈವಿಕ ಶಿಲೀಂಧ್ರಗಳು, ಅದರಲ್ಲಿ ಸೂಕ್ಷ್ಮಾಣುಜೀವಿಗಳು ಇರ್ತವೆ. ಹಾಗಾಗಿ ಬಳಸಬೇಕಾದ್ರೆ ಸುಮಾರು ಎಕರೆಗೆ 7-8 ಕೆಜಿಯಷ್ಟು ಟ್ರೈಕೋಡರ್ಮಾ ಬೇಕಾಗುತ್ತೆ. ಸುಮಾರು 10 ಕೆಜಿಯಷ್ಟು ಸುಡೋಮೊನಾಸ್, ಈ ಒಂದು ಜೈವಿಕ ಸೂಕ್ಷ್ಮಾಣುಜೀವಿ ಅಗತ್ಯ ಇರುತ್ತೆ. ಇವೆಲ್ಲವನ್ನು ಮಿಶ್ರಣ ಮಾಡಿ ನಾವು ಮಣ್ಣಿಗೆ ಬೆರೆಸುವಂಥ ಕೆಲಸ ಆಗಬೇಕು ಈ ಒಂದು ಹಂತದಲ್ಲಿ. ಅದಾದ ನಂತರ ನಾವು ಬೆಳೆಗಳ ಆಯ್ಕೆ, ನಾವು ಬೆಳೆ ಆಯ್ಕೆ ಬಂದಾಗ ಭಾಳಷ್ಟು ತಳಿಗಳು ಇವತ್ತು ಹೈಬ್ರಿಡ್ಗಳು ಲಭ್ಯ ಇರುತ್ತೆ, ಅಧಿಕ ಇಳುವರಿ ತಳಿಗಳು ಸಹ ಲಭ್ಯ ಇರುತ್ತೆ. ನಮಗೆ ಭಾಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಈ ಒಂದು ಕೀಟ ಮತ್ತು ರೋಗಗಳಿಗೆ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂತಹ ತಳಿಗಳು. ಇವತ್ತು ಸಾಕಷ್ಟು ತಳಿಗಳು ಭಾರತೀಯ ತೋಟಗಾರಿಕಾ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರು ಇಲ್ಲಿ ಲಭ್ಯ ಇರತಕ್ಕಂತಹ ತಳಿಗಳಾದರೆ ಹಲವಾರು ಕೀಟ ಮತ್ತು ರೋಗಗಳಿಗೆ ತನ್ನದೇ ಆದಂತಹ ನಿರೋಧಕತೆಯನ್ನು ಹೊಂದಿರತಕ್ಕಂತಹ ಹಲವಾರು ತಳಿಗಳನ್ನು ಅವರು ಅಭಿವೃದ್ಧಿಪಡಿಸಿದ್ದಾರೆ. ಅದೇ ರೀತಿ ಇವತ್ತು ಖಾಸಗಿ ಸಂಸ್ಥೆಗಳು ಸಹ ತಮ್ಮದೇ ಆದಂತಹ ಸಂಕರಣ ತಳಿಗಳನ್ನು ಹೊಂದಿದೆ. ಹಾಗಾಗಿ ಅಗತ್ಯತೆಗೆ ತಕ್ಕಂತೆ ಅಂದರೆ ಆ ಒಂದು ಭಾಗದಲ್ಲಿ ಬರ್ತಕ್ಕಂತಹ ಕೀಟ ಮತ್ತು ರೋಗಗಳನ್ನು ಗಮನದಲ್ಲಿಟ್ಟುಕೊಂಡು ತಮಗೆ ಬೇಕಾದಂತಹ ಇಳುವರಿಯ ಗುಣಗಳನ್ನು ಗಮನದಲ್ಲಿಟ್ಟುಕೊಂಡು, ಅಂದರೆ ಈಗ ಉದಾಹರಣೆಗೆ ಹೇಳಬೇಕಂತ ಹೇಳಿದರೆ ಟೊಮೆಟೋದಲ್ಲಿ ಇವತ್ತು ಸಾಕಷ್ಟು ಸಂಕರಣ ತಳಿಗಳಿದೆ. ಕೆಲವು ಅತ್ಯಂತ ಹುಳಿ ಇರತಕ್ಕಂತಹ ಟೊಮೆಟೊ ತಳಿಗಳಾದರೆ ಕೆಲವು ಬಹಳ ರುಚಿಕಟ್ಟಾಗಿ ಸಿಹಿಯಾಗಿರ್ತಕ್ಕಂತಹ ತಳಿಗಳಿದೆ. ಅದೇ ರೀತಿ ಗಾತ್ರದಲ್ಲಿ ಸಣ್ಣ ಗಾತ್ರದಲ್ಲಿ ಬರ್ತಕ್ಕಂಥದ್ದು, ಮಧ್ಯಮ ಗಾತ್ರದಲ್ಲಿ ಬರ್ತಕ್ಕಂಥದ್ದು ಮತ್ತು ದೊಡ್ಡ ಗಾತ್ರದಲ್ಲಿ ಬರ್ತಕ್ಕಂಥದ್ದು, ಅದೇ ರೀತಿ ಆಕಾರಗಳು, ವಿವಿಧ ಆಕಾರಗಳಲ್ಲಿ ಇರ್ತಕ್ಕಂತಹ ಟೊಮೆಟೊ ತಳಿಗಳು, ಹೀಗೆ ಪ್ರತಿಯೊಂದು ಬೆಳೆಗಳು ತನ್ನದೇ ಆದಂತಹ ವೈಶಿಷ್ಟ್ಯಪೂರ್ಣವಾದಂತಹ ತಳಿಗಳನ್ನು ಹೊಂದಿದೆ. ಅಂತಹ ತಳಿಗಳನ್ನು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ರೈತರ ಒಂದು ಜಾಣ್ಮೆಯಾಗಿರುತ್ತೆ. ಅದಕ್ಕಾಗಿ ನೀವು ಭಾರತೀಯ ಸಂಶೋಧನಾ ಸಂಸ್ಥೆಗೆ ಭೇಟಿ ಕೊಡ್ಬೋದು, ಅಥವಾ ಸಾಧ್ಯ ಆಗಲಿಲ್ಲ ಅಂತೇಳಿದ್ರೆ ಇವತ್ತು ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇರೋದ್ರಿಂದ ಆ ಒಂದು ಸಂಸ್ಥೆಯ ಒಂದು ವೆಬ್ಸೈಟಿಗೆ ಹೋಗಿ ಅಲ್ಲಿಯೇ ನಿಮ್ಮ ತಳಿಗಳ ಆಯ್ಕೆಯನ್ನು ಮಾಡ್ಕೊಳ್ಬೋದು, ಅಥವಾ ಹತ್ತಿರದ ಒಂದು ತೋಟಗಾರಿಕಾ ಇಲಾಖೆಗೆ ಭೇಟಿ ಕೊಟ್ಟು ಸಹ ಆ ತಳಿಗಳ ವೈಶಿಷ್ಟ್ಯವನ್ನು ಅರ್ಥ ಮಾಡಿಕೊಂಡು ಅಂತಹ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಭಾಳ ಸೂಕ್ತ ಆಗುತ್ತೆ. ಇನ್ನು ಭಾಳ ಮುಖ್ಯವಾಗಿ ಹೇಳಬೇಕಂತೇಳಿದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತೇಳುವಾಗ ನಾವು ಆ ಪೈರನ್ನು ಹೇಗೆ ಬೆಳೆಸ್ತೀವಿ ಮೊದಲಿಗೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಕೆಲವು ಇವತ್ತು ಹಲವಾರು ಖಾಸಗಿ ಒಂದು ಸಸ್ಯಾಗಾರಗಳಲ್ಲಿ ಸಹ ಈ ಒಂದು ಬೀಜಗಳನ್ನು ಬೆಳೆಸಿ ಸಸಿಗಳನ್ನು ಮಾಡಿಕೊಡ್ತಕ್ಕಂತಹ ಪರಿಪಾಠ ಇದೆ. ಇಲ್ಲಿ ನಾವು ಭಾಳ ಎಚ್ಚರಿಕೆ ಕೊಟ್ಟು ಅವುಗಳನ್ನು ಪೈರು ಬರುವಾಗಲೇ ಸದೃಢವಾಗಿ ಬೆಳೆಸಿರುವಂತಹ ಪೈರುಗಳನ್ನು ಆಯ್ಕೆ ಮಾಡಿಕೊಂಡು ತಂದು ನಾವು ನಾಟಿಯನ್ನು ಮಾಡಿದಾಗ ಅವುಗಳಲ್ಲಿ ಯಾವುದೇ ಮತ್ತು ರೋಗ ಮತ್ತು ಕೀಟದ ಬಾಧೆ ಇಲ್ಲದ ಹಾಗೆ ನಾವು ನೋಡ್ಕೊಳ್ಳೋದು ಭಾಳ ಮುಖ್ಯವಾಗುತ್ತೆ ಮತ್ತು ಸಾಧ್ಯವಾಗುತ್ತೆ. ಸೊ ಅದು ಭಾಳ ಮುಖ್ಯ. ಅದಾದ ನಂತರ ನಾವು ನಾಟಿಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ಒಂದು ಜೈವಿಕ ಗೊಬ್ಬರಗಳ ಮಿಶ್ರಣವನ್ನು ಪ್ರತಿ ಒಂದು ಗುಂಡಿಗೆ ಅಥವಾ ಒಂದು ಎಲ್ಲಿ ನಾವು ನಾಟಿ ಮಾಡ್ತೀವಿ ಆ ಜಾಗಕ್ಕೆ ಹಚ್ಚತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಅದೇ ಥರ ಉತ್ತಮವಾದಂತಹ ಗುಣಮಟ್ಟದ ಒಂದು ತೋಟಗಾರಿಕೆ ಬೆಳೆಯನ್ನು ಬೆಳೀಬೇಕು ಅನ್ನುವಂಥ ಇದ್ದರೆ ಏರು ಮಡಿ ಪದ್ಧತಿಯಲ್ಲಿ ನಾವು ಬೆಳೆಗಳನ್ನು ಬೆಳೀಬೇಕಾಗತ್ತೆ. ಏರು ಮಡಿಗಳ ಜೊತೆಗೆ ನಾವು ಇವತ್ತು ಪಾಲಿಥಿನ್ ಹಾಳೆಗಳು ಅಥವಾ ಪ್ಲಾಸ್ಟಿಕ್ ಹಾಳೆಗಳನ್ನು ಹಾಕ್ತಕ್ಕಂಥ ಒಂದು ಅಭ್ಯಾಸ ರೈತರಲ್ಲಿದೆ. ಪ್ಲಾಸ್ಟಿಕ್ ಹಾಳೆಯನ್ನು ಹಾಕೋದ್ರಿಂದ ಮಣ್ಣಿನಲ್ಲಿ ಆ ಒಂದು ಪ್ಲಾಸ್ಟಿಕ್ಕಿನ ಅಂಶ ಸೇರಿ ಆ ಮಣ್ಣು ಕಲುಷಿತ ಆಗೋದನ್ನು ಮತ್ತು ಅನಾರೋಗ್ಯಕ್ಕೆ ಒಳಗಾಗೋದನ್ನು ನಾವು ನೋಡ್ತೀವಿ. ಸಾಕಷ್ಟು ಪ್ರಯೋಜನಗಳು ಜೊತೆಗೆ ಸಾಕಷ್ಟು ದುಷ್ಪರಿಣಾಮಗಳು ಸಹ ಈ ಒಂದು ಪ್ಲಾಸ್ಟಿಕ್ ಹಾಳೆಯಿಂದಿದೆ. ಅದಕ್ಕೆ ಬದಲಾಗಿ ಇವತ್ತು ಪರ್ಯಾಯವಾಗಿ ಇವತ್ತು ಜೋಳದ ಒಂದು ಇದರಿಂದ ಕಾಂಡದಿಂದ ತಯಾರು ಮಾಡಿರ್ತಕ್ಕಂತಹ ಮಣ್ಣಿನಲ್ಲಿ ಸುಲಭವಾಗಿ ಕರಗ್ತಕ್ಕಂಥ ಹಾಳೆಗಳು ಇವತ್ತು ನಮ್ಮಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಾಗಿರುತ್ತೆ. ಇದು ಸ್ವಲ್ಪ ಬೆಲೆ ಹೆಚ್ಚಾದರೂ ಸಹ ರೈತ ಬಾಂಧವರು ಇಂತಹ ಒಂದು ಜೈವಿಕ ಅಥವಾ ಪರಿಸರಕ್ಕೆ ಪೂರಕವಾದಂತಹ ಹಾಳೆಗಳನ್ನು ಹಾಕೋದ್ರಿಂದ ಆ ಒಂದು ಪರಿಸರದಲ್ಲಿ ಹೆಚ್ಚಿನ ಒಂದು ಕಳೆ ಬೆಳೆಯೋದಿಲ್ಲ. ಬಳಸಿದಂತಹ ನೀರು ಮತ್ತು ರಸಗೊಬ್ಬರಗಳ ಒಂದು ಸದ್ಬಳಕೆ ಆಗಲಿಕ್ಕೂ ಸಹ ಸಾಧ್ಯ ಆಗುತ್ತೆ. ಇನ್ನು ಇಂತಹ ಬೆಳೆಗಳಿಗೆ, ಯಾವುದೇ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚು ಬಾಧೆಯನ್ನು ಕೊಡ್ತಕ್ಕಂಥದ್ದು ರಸ ಇರತಕ್ಕಂಥ ಕೀಟಗಳು. ಈ ರಸ ಇರುವ ಕೀಟಗಳ ಒಂದು ನಿರ್ವಹಣೆ ಮಾಡಲಿಕ್ಕೋಸ್ಕರ ಇವತ್ತು ಹಳದಿ, ನೀಲಿ ಮತ್ತು ಬಿಳಿಯ ಬಣ್ಣದ ಒಂದು ಅಂಟುಬಲೆಗಳು ಲಭ್ಯ ಇರುತ್ತೆ. ಎಲ್ಲೆಲ್ಲಿ ನಮಗೆ ಬಿಳಿ ನೊಣಗಳ ಬಾಧೆ ಜಾಸ್ತಿ ಇದ್ದಾಗ ಒಂದು ಹಳದಿ ಅಂಟುಬಲೆಗಳನ್ನು, ಬಿಳಿ ನುಷಿಯ ಬಾಧೆ ಜಾಸ್ತಿ ಇದ್ದಾಗ ನೀಲಿ ಅಂಟುಬಲೆಗಳನ್ನು, ಅದೇ ರೀತಿ ಕೆಂಪು ನುಷಿಯ ಬಾಧೆ ಹೆಚ್ಚಾಗಿದ್ದಾಗ ಬಿಳಿಯ ಅಂಟುಬಲೆಗಳನ್ನು ನಾವು 1 ಎಕರೆಗೆ 15-20 ನಾವು ಬಳಕೆ ಮಾಡೋದ್ರಿಂದ ಆ ಒಂದು ಕ್ಷೇತ್ರದಲ್ಲಿ ಈ ಒಂದು ರಸ ಇರತಕ್ಕಂಥ ಕೀಟಗಳ ಒಂದು ಬಾಧೆಯನ್ನು ನಾವು ಕಡಿಮೆ ಮಾಡ್ಬೋದು. ಅಲ್ಲದೆ ಕೆಲವು ಸಂದರ್ಭಗಳಲ್ಲಿ ಒಂದು ಕಾಯಿ ಕೊರೆಯುವಂತಹ ಕೀಟದ ಬಾಧೆಗಳು ಬರುತ್ತೆ. ಆ ಕಾಯಿ ಕೊರೆಯುವ ಕೀಟಗಳ ಬಾಧೆಯನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಮತ್ತು ಬಿಳಿ ನುಷಿಯ ಬಾಧೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ನಮಗೆ ಇವತ್ತು ಆಕರ್ಷಕ ಬೆಳೆಗಳು ಅಂತ ಹೇಳ್ತೀವಿ ನಾವು, ಅಥವಾ ಬಲೆ ಬೆಳೆಗಳು ಅಂತ ಹೇಳ್ತೀವಿ. ಅದರಲ್ಲಿ ಭಾಳ ಪ್ರಮುಖವಾದದ್ದು ಚೆಂಡು ಹೂವು. ಈ ಒಂದು ಹೊಲದ ಬದುವಿನ ಸುತ್ತ ಚೆಂಡು ಹೂವನ್ನು ಬೇಸಾಯ ಮಾಡೋದ್ರಿಂದ ಮತ್ತು ಪ್ರತಿ 25 ಸಾಲಿಗೆ 2 ಸಾಲು ಚೆಂಡು ಹೂವಿನ ಒಂದು ಸಸಿಗಳನ್ನು ನಾಟಿ ಮಾಡೋದ್ರಿಂದ ಈ ಬಿಳಿ ನುಷಿಯ ಬಾಧೆಯನ್ನು ಮತ್ತು ಕಾಯಿ ಕೊರೆಯುವ ಹುಳುವಿನ ಬಾಧೆಯನ್ನು ನಾವು ಕಡಿಮೆ ಮಾಡ್ಬೋದು. ಅದೇ ರೀತಿಯಾಗಿ ಎಲೆ ತಿನ್ನುವ ಕೀಟದ ಬಾಧೆಯನ್ನು ಕಡಿಮೆ ಮಾಡಲಿಕ್ಕೆ ಒಂದು ಎಕರೆಗೆ ಸುಮಾರು 10-15 ಔಡಲ ಗಿಡವನ್ನು ಬೆಳೆಯೋದ್ರಿಂದ ಅವುಗಳು ಸಹ ಅಂತಹ ಪತಂಗಗಳನ್ನು ಆಕರ್ಷಿಸಿ ಅದರ ಮೇಲೆ ಅವುಗಳ ತತ್ತಿಯನ್ನು ಇಡೋದ್ರಿಂದ ಪ್ರಾರಂಭದ ಹಂತದಲ್ಲಿಯೇ ನಾವು ಆ ಒಂದು ಮೊಟ್ಟೆ ಮರಿಗಳನ್ನು ನಾಶ ಮಾಡೋದ್ರ ಮುಖಾಂತರ ನಾವು ಪ್ರಮುಖ ತೋಟಗಾರಿಕೆ ಬೆಳೆಗಳಲ್ಲಿ ಅವುಗಳ ಬಾಧೆಯನ್ನು ಸಹ ಕಡಿಮೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಅಗತ್ಯಕ್ಕೆ ತಕ್ಕಂತೆ ಈ ತರಕಾರಿ ಬೆಳೆಗಳು ನಾವು ನೇರವಾಗಿ ಸೇವನೆ ಮಾಡೋದ್ರಿಂದ ಯಾವುದೇ ಒಂದು ಕೀಟದ ಬಾಧೆಯನ್ನು ಕಂಡುಬಂದರೆ ಭಾಳ ಪ್ರಮುಖವಾಗಿ ಬೇವಿನ ಎಣ್ಣೆಯನ್ನು ಪ್ರತಿ ಲೀಟರ್ ನೀರಿಗೆ 3 ಮಿಲಿಯಷ್ಟು ಬೇವಿನ ಎಣ್ಣೆಯನ್ನಾಗಲಿ ಅಥವಾ 5% ಬೇವಿನ ಬೀಜದ ಕಷಾಯವನ್ನಾಗಲಿ ಅಥವಾ ಬೆಳ್ಳುಳ್ಳಿ ಮೆಣಸಿನಕಾಯಿ ಈ ಒಂದು ಕಷಾಯವನ್ನು ತಯಾರು ಮಾಡಿಕೊಂಡು ಸಿಂಪರಣೆ ಮಾಡೋದ್ರ ಮುಖಾಂತರ ಈ ಒಂದು ರಸ ಹೀರುವ ಕೀಟಗಳ ಒಂದು ಬಾಧೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರ ಜೊತೆಗೆ ನಾವು ಅನಿವಾರ್ಯ ಇದ್ದಲ್ಲಿ ಮಾತ್ರ ಹಸಿರು ಚಿಹ್ನೆಯ ಕೀಟನಾಶಕಗಳಂತ ನಾನು ಏನು ಹೇಳ್ತೀವಿ ಅಥವಾ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಅನಿವಾರ್ಯ ಆದಾಗ ಮಾತ್ರ ಮುಂಜಾನೆ ಅಥವಾ ಸಾಯಂಕಾಲದ ವೇಳೆಯಲ್ಲಿ ನಿಗದಿತ ಅಥವಾ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ನಾವು ಅದನ್ನು ಬಳಸೋದ್ರಿಂದ ನಾವು ಈ ಒಂದು ಬೆಳೆಗೆ ಬರ್ತಕ್ಕಂಥ ಹಲವಾರು ಕೀಟಗಳನ್ನು ನಾವು ನಾಶ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೆಲ್ಲದರ ಜೊತೆಗೆ ಇವತ್ತು ನಮಗೆ ಮಾರುಕಟ್ಟೆಯಲ್ಲಿ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸಾಕಷ್ಟು ಪರತಂತ್ರ ಜೀವಿಗಳು ಇವತ್ತು ಲಭ್ಯ ಇದೆ. ಉದಾಹರಣೆಗೆ ನಮ್ಮ ಟೊಮ್ಯಾಟೋದಲ್ಲಿ ಬರ್ತಕ್ಕಂತಹ ಕಾಂಡ ಕೊರಕವನ್ನು ನಿಯಂತ್ರಣ ಮಾಡಲಿಕ್ಕೆ ಟ್ರೈಕೋಗ್ರಾಮ ಕಿಲೋನಿಸ್ ಅನ್ನತಕ್ಕಂಥ ಪರತಂತ್ರ ಜೀವಿ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಲಭ್ಯ ಇರುತ್ತೆ. ಅವುಗಳನ್ನು ತಂದು ನಿಗದಿತ ಪ್ರಮಾಣದಲ್ಲಿ ನಾವು ಬಿಡುಗಡೆ ಮಾಡೋದ್ರ ಮುಖಾಂತರ ಅದರ ಬಾಧೆಯನ್ನು ಕಡಿಮೆ ಮಾಡಿಕೊಳ್ಬೋದು. ಅದೇ ರೀತಿ ರಸ ಹೀರುವ ಕೀಟಗಳ ಬಾಧೆ ಜಾಸ್ತಿ ಆದಾಗ ಲೆಕಾನಿಸೀಲಿಯಂ ಲೆಕಾನಿ ಅನ್ನತಕ್ಕಂತಹ ಜೈವಿಕ ಕೀಟನಾಶಕ ಲಭ್ಯ ಇರುತ್ತೆ. ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಅದನ್ನು ಮಿಶ್ರಣ ಮಾಡಿ ಆ ಒಂದು ಸಿಂಪರಣೆಯನ್ನು ಮಾಡೋದ್ರಿಂದ ಈ ಒಂದು ನುಶಿಯ ಬಾಧೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಯಾವುದೇ ಶಿಲೀಂಧ್ರ ರೋಗಗಳು ಬಂದಾಗ ಟ್ರೈಕೋಡರ್ಮ ಈ ಒಂದು ಜೈವಿಕ ಶಿಲೀಂಧ್ರನಾಶಕವನ್ನು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ನಾವು ಮಿಶ್ರಣ ಮಾಡಿಕೊಂಡು ನಾವು ಅದನ್ನು ಸಿಂಪರಣೆ ಮಾಡೋದ್ರ ಮುಖಾಂತರ ಆ ಒಂದು ರೋಗದ ಬಾಧೆಯನ್ನು ಕಡಿಮೆ ಮಾಡಿಕೊಳ್ಬೋದು. ಅದೇ ರೀತಿ ಮಣ್ಣಿನಲ್ಲಿ ಬರತಕ್ಕಂತಹ ಹಲವಾರು ಅದರಲ್ಲೂ ವಿಶೇಷವಾಗಿ ಒಂದು ಬೇರು ತಿನ್ನುವ ಹುಳುವಿನ ಒಂದು ಬಾಧೆಯನ್ನು ಕಡಿಮೆ ಮಾಡಬೇಕಂತೇಳಿದರೆ ಮೆಟರೈಸಿಯಂ ಈ ಒಂದು ಜೈವಿಕ ಶಿಲೀಂಧ್ರವನ್ನು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ನಾವು ಸಿಂಪರಣೆಯನ್ನು ಮಾಡ್ಬೋದು. ಅಥವಾ ನಾವು ಮಣ್ಣಿಗೆ ಸುಮಾರು 8-10 kg ಪ್ರತಿ ಎಕರೆಗೆ ಈ ಒಂದು ಜೈವಿಕ ಶಿಲೀಂಧ್ರನಾಶಕವನ್ನು ಸಗಣಿ ಗೊಬ್ಬರ ಅಥವಾ ಎರೆಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಿ ನಾವು ಸಾಲಿನಲ್ಲಿ ಹಾಕಿದಾಗ ಸಹ ಈ ಒಂದು ಬೇರು ಹುಳುಗಳ ಒಂದು ಬಾಧೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ನಾವು ತರಕಾರಿ ಬೆಳೆಗಳಲ್ಲಿ ಸಂಕ್ಷಿಪ್ತವಾಗಿ ಈ ಒಂದು ಕೀಟಗಳನ್ನು ನಿರ್ವಹಣೆ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ತೋಟಗಾರಿಕೆ ಬೆಳೆಗಳಿಗೆ ಬಂದರೆ ಪ್ರಮುಖವಾಗಿ ಈಗ ಮಾವಿನ ಒಂದು ಸೀಸನ್ ಅಥವಾ ಹಂಗಾಮು ಪ್ರಾರಂಭ ಆಗ್ತಾ ಇದೆ. ಮಾವಿನಲ್ಲಿ ಹಲವಾರು ರೋಗಗಳು ಅಥವಾ ಕೀಟಗಳನ್ನು ನಾವು ಈ ಸಂದರ್ಭದಲ್ಲಿ ಗಮನೀಯವಾಗಿ ಕಾಣ್ತಾ ಇರ್ತೀವಿ. ಅದರಲ್ಲೂ ಪ್ರಮುಖವಾಗಿ ಈಗ ಮಾವಿನ ಹತ್ತಿರ ಹೋದರೆ ಒಂದು ಜೀ ಅನ್ನುವಂಥ ಸದ್ದು ಬರ್ತಾ ಇರುತ್ತೆ. ಅದು ಜಿಗಿ ಹುಳುವಿನ ಒಂದು ಸದ್ದು ಬರ್ತಾ ಇರುತ್ತೆ. ಅದು ಹೂವಿನ ಮೇಲೆಲ್ಲ ಕೂತು ಎಲೆಗಳ ಮೇಲೆಲ್ಲ ಕೂತು ಅಲ್ಲಿ ಆ ಒಂದು ಎಲೆಗಳಲ್ಲಿ ಕಪ್ಪು ಒಂದು ಇದನ್ನು ಅಂಟನ್ನು ದ್ರಾವಣವನ್ನು ಸುರಿಸ್ತಾ ಇರುತ್ತೆ. ಇವುಗಳನ್ನು ನಿಯಂತ್ರಣ ಮಾಡಿಕೊಳ್ಬೇಕಾದ್ರೆ ಮೆಟ್ರೈಸಿಯಂ ಅನೈಸೋಪ್ಲಿಯಾ ಎನ್ನತಕ್ಕಂತಹ ಜೈವಿಕ ಶಿಲೀಂಧ್ರನಾಶಕವನ್ನು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡತಕ್ಕಂಥದ್ದು ಭಾಳ ಸೂಕ್ತ. ಅದೇ ರೀತಿಯಾಗಿ ಈಗಾಗಲೇ ಎಲೆಗಳ ಮೇಲೆ ಬೆಳೆದಿರತಕ್ಕಂತಹ ಕಪ್ಪು ಮಸಿಯನ್ನು ನಾವು ತೆಗಿಬೇಕಾದ್ರೆ ಯಾವುದೇ ಒಂದು ಅನ್ನದ ಗಂಜಿಯನ್ನು ಸಿಂಪರಣೆ ಮಾಡೋದ್ರ ಮುಖಾಂತರ ಎಲೆಗಳನ್ನು ಆ ಒಂದು ಅಂಟಿನಿಂದ ತೊಳಿಲಿಕ್ಕೆ ಸಹಕಾರ ಆಗುತ್ತೆ. ಈ ರೀತಿಯಾಗಿ ಅಥವಾ ಮತ್ತೆ ಇದೇ ಸಂದರ್ಭದಲ್ಲಿ ಬರ್ತಕ್ಕಂತಹ ಒಂದು ಪೌಡ್ರಿ ಮಲ್ಡಿ ಅಥವಾ ಬೂಜು ರೋಗ ಅಂತ ನಾವೇನು ಹೇಳ್ತೀವಿ ಅದರ ನಿಯಂತ್ರಣ ಮಾಡಲಿಕ್ಕೆ 3 ಗ್ರಾಂ ವೆಟಬಲ್ ಸಲ್ಫರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಈ ಬೂಜು ರೋಗವನ್ನು ಸಹ ನಾವು ನಿಯಂತ್ರಣ ಮಾಡಲಿಕ್ಕೆ ಸಹಕಾರ ಆಗುತ್ತೆ. ಅದೇ ರೀತಿ ಈಗ ಕಾಯಿ ಸಣ್ಣ ಗಾತ್ರದಲ್ಲಿ ಅಥವಾ ಗೋಲಿ ಗಾತ್ರದಲ್ಲಿ ಇರುವಾಗ ಇಂತಹ ಸಂದರ್ಭದಲ್ಲಿ ಹಣ್ಣು ನೊಣಗಳ ಬಾಧೆ ವಿಪರೀತವಾಗಿರುತ್ತೆ. ಇಂತಹ ಹಣ್ಣು ನೊಣಗಳನ್ನು ನಿಯಂತ್ರಣ ಮಾಡಬೇಕಾದ್ರೆ ಇವತ್ತು ಮೀಥೈಲ್ ಯೂಜಿನಾಲ್ ಅಂತಕ್ಕಂತಹ ಒಂದು ಆಕರ್ಷಕ ಒಂದು ಬಲೆಯನ್ನು ನಾವು ಕಾಣ್ತಾ ಇರ್ತೀವಿ. ಇಂತಹ ಬಲೆಯನ್ನು 1 ಎಕರೆಗೆ ಸುಮಾರು 15-20 ಅಂತ ಹೇಳ್ತೀವಿ ಅಥವಾ ಕನಿಷ್ಠ 10 ಬಲೆಗಳನ್ನಾದರೂ ನಾವು ಹಾಕೋದ್ರಿಂದ ಆ ಒಂದು ಹಣ್ಣಿನ ನೊಣಗಳನ್ನು ಆಕರ್ಷಣೆ ಮಾಡಿ ನಾವು ನಾಶಪಡಿಸಲಿಕ್ಕೆ ಸಾಧ್ಯ. ಮತ್ತು ಇದೇ ಸಂದರ್ಭದಲ್ಲಿ ಹಣ್ಣಿನ ನೊಣಗಳ ಕೋಶಗಳು ಮಣ್ಣಿನ ಸುತ್ತ ಇರುತ್ತೆ. ಹಾಗಾಗಿ ಬೆಳೆಯ ಸುತ್ತ ನಾವು ಮಣ್ಣನ್ನು ಸಡಲಗೊಳಿಸೋದ್ರಿಂದ ಆ ಒಂದು ಕೋಶಗಳು ಹೊರಬಂದು ನಾಶ ಆಗೋದ್ರ ಜೊತೆಗೆ ಬೇರಿಗೆ ಹೆಚ್ಚು ಒಂದು ಗಾಳಿಯ ಸಂಚಾರವನ್ನು ನಾವು ಮಾಡಿಕೊಟ್ಟಂಗೂ ಆಗುತ್ತೆ. ಸೊ ಇಂತಹ ಪದ್ಧತಿ ಭಾಳ ಸೂಕ್ತವಾದದ್ದು. ಹಾಗಾಗಿ ಮಣ್ಣಿನ ಸುತ್ತ ಒಂದು ಅಗತವನ್ನು ಮಾಡೋದ್ರಿಂದ ಈಗ ಹಣ್ಣಿನ ನೊಣದ ಬಾಧೆಯನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಅದೇ ರೀತಿ ನಾವು ಇನ್ನೊಂದು ಪ್ರಮುಖವಾದಂತಹ ಕೀಟ ಹಣ್ಣಿನ ಬೆಳೆಗಳಲ್ಲಿ ಕಾಣತಕ್ಕಂಥದ್ದು ಅಂತ ಹೇಳಿದ್ರೆ ನಾವು ಹಿಟ್ಟು ತಿಗಣೆ ಅಂತ ಕರಿತೀವಿ ಅಥವಾ ಮೀಲಿ ಬಗ್ ಅಂತ ಹೇಳ್ತೀವಿ. ಈ ಒಂದು ಸಂದರ್ಭದಲ್ಲಿ ಅವು ಮಣ್ಣಿನಲ್ಲಿರ್ತಕ್ಕಂತಹ ಕೋಶಗಳ ಒಡೆದು ಅದು ಬೆಳೆಗಳ ಮೇಲೆ ಹರಿಲಿಕ್ಕೆ ಪ್ರಾರಂಭ ಆಗಿರುತ್ತೆ, ಕಾಂಡಗಳ ಮೇಲೆ ಹೋಗ್ಲಿಕ್ಕೆ ಪ್ರಾರಂಭ ಆಗಿರುತ್ತೆ. ಎಲ್ಲೆಲ್ಲಿ ಅಂತಹ ಕೀಟಗಳ ಬಾಧೆ ಇದೆ ಅಲ್ಲಲ್ಲಿ ಆ ಒಂದು ಕಾಂಡಗಳ ಮೇಲೆ ನೆಲದಿಂದ 3 ಅಡಿಯ ಮೇಲೆ 1 ಅಡಿಯಷ್ಟು ಉದ್ದದ ಒಂದು ತಗಡಿನ ಟಿನ್ನನ್ನು ನಾವು ಕತ್ತರಿಸಿ ನಾವು ಆ ಕಾಂಡದ ಸುತ್ತ ನಾವು ಹಚ್ಚಬೇಕಾಗತ್ತೆ. ಅದರ ಜೊತೆಗೆ ಆ ಒಂದು ಎರಡೂ ಬದಿಗಳಲ್ಲಿ ಆ ಒಂದು ತಗಡನ್ನು ಹೊಡೆದಿರತಕ್ಕಂತಹ ಮೇಲೆ ಮತ್ತು ಕೆಳಗೆ ಮಣ್ಣಿನ ಲೇಪನವನ್ನು ಮಾಡೋದರಿಂದ ಎಲ್ಲ ಹಿಟ್ಟು ತಿಗಣೆಯ ಮರಿಗಳು ಬಂದು ಅಲ್ಲಿ ಸಂಗ್ರಹಣೆಗೊಳ್ಳುತ್ತೆ. ಅಂತಹ ಸಂದರ್ಭಗಳಲ್ಲಿ ಅವುಗಳ ಮೇಲೆ ಯಾವುದೇ ಒಂದು ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಸಿಂಪರಣೆ ಮಾಡೋದ್ರ ಮುಖಾಂತರ ಅವುಗಳನ್ನು ನಾಶಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಪ್ರಮುಖವಾದಂಥ ಬೆಳೆ, ಈಗ ಹಣ್ಣಿನ ಬೆಳೆ ನಮಗೆ ಸಿಗ್ತಾ ಇರತಕ್ಕಂಥದ್ದು ದಾಳಿಂಬೆ. ಆ ದಾಳಿಂಬೆಯಲ್ಲಿ ಈಗ ನಾವು ವಿಶೇಷವಾಗಿ ಕಾಣತಕ್ಕಂಥದ್ದು ಈ ಒಂದು ಹಣ್ಣಿನ ಪತಂಗ ಅಂತ ಹೇಳ್ತೀವಿ, ಫ್ರೂಟ್ ಸಕಿಂಗ್ ಮಾತ್ ಅಂತ ಹೇಳ್ತೀವಿ, ಹಣ್ಣಿನಲ್ಲಿ ರಸ ಹೀರುವ ಪತಂಗದ ಒಂದು ಬಾಧೆ. ಅಂತಹ ಬಾಧೆಯನ್ನು ತಡೆಗಟ್ಟಲಿಕ್ಕೆ ಬಹಳ ಸೂಕ್ತವಾದದ್ದು ನಾವು ಪ್ರತಿಯೊಂದು ಹಣ್ಣನ್ನು ಸಹ ಒಂದು ಬಟ್ಟೆಯ ಚೀಲದಿಂದ ಅಥವಾ ಕಂದು ಬಣ್ಣದ ಕವರ್ನಿಂದ ಮುಚ್ಚತಕ್ಕಂಥದ್ದು ಬಹಳ ಸೂಕ್ತವಾದದ್ದು. ಎರಡನೇದು, ಈ ಒಂದು ಪತಂಗಗಳು ಬಹಳ ಚೆನ್ನಾಗಿ ಒಂದು ಬೆಳಕಿಗೆ ಆಕರ್ಷಣೆಗೊಳ್ಳುತ್ತೆ, ಹಾಗಾಗಿ ರಾತ್ರಿಯ ವೇಳೆಯಲ್ಲಿ ಬಹಳ ಪ್ರಕಾಶಮಾನವಾದಂತಹ ದೀಪಗಳನ್ನು ಬೆಳಗಿಸೋದ್ರಿಂದ ಆ ಒಂದು ಪತಂಗಗಳನ್ನು ಆಕರ್ಷಣೆ ಮಾಡಿ ಸಾಯಿಸ್ತಕ್ಕಂಥದ್ದು ಬಹಳ ಸೂಕ್ತ ಆಗುತ್ತೆ. ಅದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಮಗೆ ಹೆಚ್ಚಾಗಿ ಕಾಣಿಸ್ತಕ್ಕಂಥದ್ದು ಶಾರ್ಟ್ ಹೋಲ್ ಬೋರರ್ ಅಂತ ಹೇಳ್ತೀವಿ, ಸಣ್ಣ ರಂಧ್ರಗಳನ್ನು ಕಾಂಡಗಳ ಮೇಲೆ ಮಾಡಿ ಆ ಒಂದು ಗಿಡವನ್ನು ಸಾಯಿಸ್ತಕ್ಕಂತಹ ಒಂದು ಕೀಟ. ಆ ಒಂದು ಕೀಟದ ಬಾಧೆಯನ್ನು ಕಡಿಮೆ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಈ ಒಂದು ಹಂಗಾಮಿನಲ್ಲಿ ಎಲ್ಲೆಲ್ಲಿ ಒಂದು ತೊಗಟೆಗಳು ಬಹಳ ಲೂಸ್ ಆಗಿದೆ ಅಥವಾ ತೊಗಟೆಗಳು ಎಳ್ಕೊಂಬರ್ತಾ ಇದೆ, ಆ ಒಂದು ತೊಗಟೆಗಳನ್ನು ಸ್ವಚ್ಛ ಮಾಡಿ ಆ ಒಂದು ಕಾಂಡದ ಮೇಲೆ ಕಾರ್ಬೋಸಲ್ಫಾನ್ ಕೀಟನಾಶಕವನ್ನು 1 ml 1 L ನೀರಿಗೆ ಮಿಶ್ರಣ ಮಾಡಿಕೊಂಡು ಅದನ್ನು ನಾವು ಕೆಂಪು ಮಣ್ಣಿನಲ್ಲಿ ಕಲಸಿ ಆ ಒಂದು ಕಾಂಡಗಳಿಗೆ ಲೇಪನ ಮಾಡೋದ್ರ ಮುಖಾಂತರ ನಾವು ಈ ಒಂದು ಕೀಟದ ಬಾಧೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಈ ರೀತಿಯಾಗಿ ವಿವಿಧ ಬೆಳೆಗಳು, ಈ ಒಂದು ಬರ್ತಾ ಇರತಕ್ಕಂತಹ ವಿವಿಧ ಹಣ್ಣಿನ ಬೆಳೆಗಳು, ಮುಂದಿನ ಬೆಳೆ ಪೇರ್ಲ, ಪೇರ್ಲದಲ್ಲೂ ಸಹ ನಮಗೆ ಬಹಳ ಪ್ರಮುಖವಾಗಿ ಈ ಒಂದು ಹಂಗಾಮಿನಲ್ಲಿ ಬರ್ತಕ್ಕಂತಹ ಪ್ರಮುಖ ಕೀಟ ಅಂತ ಹೇಳಿದರೆ ಹಣ್ಣಿನ ನೊಣ. ಈಗಾಗಲೇ ಹೇಳದಂತೆ ಈ ಒಂದು ಮೀಥೈಲ್ ಯೂಜಿನಾಲ್ ಒಂದು ಆಕರ್ಷಣ ವಸ್ತುವನ್ನು ಅಥವಾ ಬಲೆಗಳನ್ನು ನಾವು ಅಳವಡಿಸೋದ್ರ ಮುಖಾಂತರ 15-20 ಎಕರೆಗೆ ಬಳಕೆ ಮಾಡೋದ್ರ ಮುಖಾಂತರ ಆ ಒಂದು ಹಣ್ಣಿನ ನೊಣದ ಒಂದು ಬಾಧೆಯನ್ನು ನಾವು ಕಡಿಮೆ ಮಾಡ್ಬೋದು. ಅದರ ಜೊತೆಗೆ ನಾವು ಈ ತೋಟಗಾರಿಕೆ ಬೆಳೆಗಳಲ್ಲಿ ಸಾಧಾರಣವಾಗಿ ಹೇಳ್ತಕ್ಕಂಥದ್ದು ಒಂದು ಕ್ಷೇತ್ರವನ್ನು ಶುಚಿಯಾಗಿ ಅಥವಾ ಶುದ್ಧವಾಗಿ ಇಟ್ಕೊಳ್ತಕ್ಕಂಥದ್ದು, ಅಂದರೆ ಬಿದ್ದಿರತಕ್ಕಂಥ ಈ ಒಂದು ಬಾಧೆಗೆ ಒಳಗಾದಂಥ ಹಣ್ಣುಗಳು ಎಲ್ಲೇ ಬಿದ್ದಿದ್ರೂ ಸಹ ಅವುಗಳನ್ನು ತಕ್ಷಣ ಆಯ್ದು ಅದನ್ನು ಸುಟ್ಟು ಹಾಕಬೇಕು. ಇಲ್ಲಾಂತ ಹೇಳಿದ್ರೆ ಅದರಲ್ಲಿ ಹಲವಾರು ಕೀಟಗಳ ಒಂದು ಬೇರೆ ಬೇರೆ ಹಂತಗಳಲ್ಲಿರ್ತಕ್ಕಂತಹ ಮೊಟ್ಟೆ ಇರ್ಬೋದು, ಮರಿಗಳಿರ್ಬೋದು, ಕೋಶಗಳಿರ್ಬೋದು, ಅವುಗಳನ್ನು ತಕ್ಷಣ ಆರಿಸಿ ಸುಡೋದ್ರಿಂದ ಆ ಒಂದು ಬಾಧೆಯನ್ನು ನಾವು ಕಡಿಮೆ ಮಾಡ್ಕೊಳ್ತೀವಿ. ಮತ್ತು ಹಲವಾರು ಕಳೆಗಳು ಈ ಒಂದು ಕೀಟಗಳಿಗೆ ಆಶ್ರಯ ಸಸ್ಯಗಳಾಗಿರುತ್ತೆ. ಹಾಗಾಗಿ ಅಂತಹ ಬೆಳೆಗಳು ನಾವು ಇವತ್ತು ಹೊಲದ ಸುತ್ತ ಅಮೃತ ಬಳ್ಳಿ ಇರ್ಬೋದು, ಬೇರೆ ಇತರ ಕಳೆಗಳಿರ್ಬೋದು, ಸಾಧ್ಯವಾದಷ್ಟು ನಮ್ಮ ಹಣ್ಣಿನ ತೋಟಗಳ ಸುತ್ತ ಇಂತಹ ಆಶ್ರಯ ಸಸ್ಯಗಳು ಬೆಳೆಯಲಾರದಂಗೆ ನಾವು ನೋಡ್ಕೊಳ್ಬೇಕಾದ್ದು ಭಾಳ ಮುಖ್ಯ. ಅವುಗಳನ್ನು ಆಗಾಗ ನಾವು ನಾಶಪಡಿಸ್ತಾನೆ ಇರಬೇಕು. ಮೂರನೇದಾಗಿ, ಬೆಳಕಿಗೆ ಆಕರ್ಷಣೆಗೊಳ್ತಕ್ಕಂತಹ ಕೀಟಗಳನ್ನು ಬೆಳಕಿನ ಒಂದು ಬಲೆಗಳನ್ನು ಇಟ್ಟು ಅವುಗಳಿಗೆ ಆಕರ್ಷಣೆ ಮಾಡಿ ಅವುಗಳನ್ನು ಸಾಯಿಸ್ತಕ್ಕಂಥದ್ದಿರ್ಬೋದು. ಮತ್ತು ಹಲವಾರು ಜೈವಿಕ ಕೀಟನಾಶಕಗಳಾದಂತಹ ಮೆಟ್ರೈಸಿಯಂ ಇರ್ಬೋದು, ಸಿಲಿಯಂ ಲೆಕ್ಕಾನಿ ಇರ್ಬೋದು, ಇಂತಹ ಕೀಟನಾಶಕಗಳನ್ನು ಬಳಕೆ ಮಾಡಿಕೊಂಡು ಇವುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಕ್ಕಂಥದ್ದಿರ್ಬೋದು. ಮತ್ತು ಹಸಿರು ಚಿಹ್ನೆಯ ಕೀಟನಾಶಕಗಳಿರ್ಬೋದು, ಸಸ್ಯಜನ್ಯ ಕೀಟನಾಶಕಗಳಾದಂತಹ ಬೇವಿರ್ಬೋದು, ಇಂತಹ ಕೀಟನಾಶಕಗಳನ್ನು ಹೆಚ್ಚಿಗೆ ಬಳಕೆ ಮಾಡೋದ್ರಿಂದ ಸಹ ಕೀಟಗಳನ್ನು ನಿಯಂತ್ರಣ ಮಾಡ್ಬೋದು. ಮತ್ತು ಭಾಳ ಮುಖ್ಯವಾಗಿ ದಾಳಿಂಬೆಯಂತಹ ವಾಣಿಜ್ಯ ಬೆಳೆಗಳಿಗೆ ನಾವಿವತ್ತು ನೆಟ್ಟನ್ನು ಹಾಕ್ತಂಥ ಒಂದು ಪದ್ಧತಿ ಇದೆ, ಅಂದರೆ ಪೂರ್ತಿಯಾಗಿ ಮಚ್ಚರದಾನಿ ಅಂತ ನಾವೇನು ಹೇಳ್ತೀವಿ, ಆ ಥರದ ಯಾವುದೇ ಒಂದು ಕೀಟ ಒಳ ಬರಲಾರದಂತೆ, ಒಳ ನುಸುಳಲಾರದಂತೆ ಎರಡು ಪದರಗಳಲ್ಲಿ ಹಾಕೋದನ್ನು ನಾವು ಕಾಣ್ತೀವಿ. ಒಂದು, ಈ ಕೀಟಗಳ ಬಾಧೆಯನ್ನು ತಡಿಲಿಕ್ಕೋಸ್ಕರ ನಾವು ನೆಟ್ಟನ್ನು ಬಳಕೆ ಮಾಡ್ತೀವಿ. ಎರಡನೇದಾಗಿ, ಆ ಒಂದು ಸೂರ್ಯನ ಶಾಖದಿಂದ ಹಣ್ಣನ್ನು ರಕ್ಷಣೆ ಮಾಡಲಿಕ್ಕೆ, ಯಾವುದೇ ಒಂದು ಆ ಸೂರ್ಯನ ಶಾಖದ ಎಫೆಕ್ಟ್ ತಟ್ಟಬಾರದು, ಪರಿಣಾಮ ಆಗಬಾರ್ದು ಅನ್ನೋದಕ್ಕೋಸ್ಕರ ನೆಟ್ಟು ಹಾಕ್ತೀವಿ. ಈ ರೀತಿಯಾಗಿ ಎರಡೆರಡು ಹಂತದ ಬಲೆಗಳನ್ನು ಹಾಕೋದ್ರ ಮುಖಾಂತರ ಸಹ ನಾವು ಈ ಒಂದು ಬೆಳೆಗಳನ್ನು ನಾವು ಕೀಟಗಳಿಂದ ರಕ್ಷಣೆ ಮಾಡಿಕೊಳ್ಬೋದು. ಇನ್ನು ಮೂರನೇದಾಗಿ, ಸಣ್ಣ ಸಣ್ಣ ಒಂದು ಇವತ್ತು ಶೇಡ್ ನೆಟ್ ಅಂತ ಹೇಳ್ತೀವಿ, ಪಾಲಿ ಹೌಸ್ ಹೇಳ್ತೀವಿ, ಈ ತೋಟಗಾರಿಕೆ ಇಲಾಖೆಯಿಂದ ಅವಕ್ಕೆಲ್ಲ ಸಹಾಯಧನ ಲಭ್ಯ ಇದೆ. ಸಣ್ಣ ಅತಿ ಸಣ್ಣ ರೈತರು ಸಹ ಒಂದು ಪ್ರಯೋಜನವನ್ನು ಪಡ್ಕೊಂಡು ಅಲ್ಲಿ ಸಾಧ್ಯವಾದಷ್ಟು ಇಂತಹ ತರಕಾರಿ ಬೆಳೆಗಳನ್ನು ಬೆಳೆಯೋದ್ರಿಂದ ಹೆಚ್ಚಿನ ಒಂದು ಗುಣಮಟ್ಟ ಸಹ ಖಾತ್ರಿ ಮಾಡ್ಕೊಳ್ಬೋದು. ಮತ್ತು ಗುಣಮಟ್ಟದ ಜೊತೆಗೆ ಈ ಕೀಟ ಮತ್ತು ರೋಗದ ಬಾಧೆಯಿಂದ ಸಹ ನಾವು ತಪ್ಪಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ಎಲ್ಲ ಕ್ರಮಗಳನ್ನು ಅನುಸರಿಸೋದ್ರಿಂದ ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಕೀಟವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಬೋದು. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಗಂಗಾವತಿಯಲ್ಲಿರ್ತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೊಪ್ಪಳದ ಕೃಷಿ ಸಂಶೋಧನಾ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಅಥವಾ ಗಂಗಾವತಿಯ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಅಥವಾ ತೋಟಗಾರಿಕೆ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೊಳ್ಬೋದು. ನನ್ನನ್ನು ನೇರವಾಗಿ ನೀವು ಸಂಪರ್ಕ ಮಾಡಬೇಕಂದ್ರೆ ನನ್ನ ದೂರವಾಣಿ ಸಂಖ್ಯೆ 9900015 ಈ ಒಂದು ಸಂಖ್ಯೆಯ ಮುಖಾಂತರ ನನ್ನನ್ನು ನೇರವಾಗಿ ಸಂಪರ್ಕ ಮಾಡ್ಬೋದು. ನಮಸ್ಕಾರ. ಇದುವರೆಗೆ ಬೇಸಿಗೆಯಲ್ಲಿ ತರಕಾರಿ ಮತ್ತು ಹಣ್ಣಿನ ಬೆಳೆಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಪಿ ಆರ್ ಬದ್ರಿ ಪ್ರಸಾದ್ ಅವರಿಂದ ಮಾಹಿತಿ ಕೇಳಿದಿರಿ. ರೈತ ಮಿತ್ರರೇ, ಇದೀಗ ಕೇಳಿ ರೈತರಿಗೆ ಸಲಹೆಯನ್ನು. ಈಗ ಹಂಗಂದಿನಲ್ಲಿ ಪ್ರಮುಖವಾದ ಒಂದು ಹಣ್ಣಿನ ಬೆಳೆ ಅಂತ ಹೇಳಿದ್ರೆ ಅದು ಮಾವು. ಈ ಮಾವಿನಲ್ಲಿ ಬರುವಂತ ಪ್ರಮುಖವಾದ ಒಂದು ಕೀಟ ಅಂತಂದ್ರೆ ಹಣ್ಣಿನ ನೊಣ. ಈ ಒಂದು ಹಣ್ಣಿನ ನೊಣ ತಿಳಿ ಕಂದು ಬಣ್ಣದ ಪ್ರೌಢ ನೊಣಗಳನ್ನ ನಾವು ನೋಡ್ಬೋದು. ಈ ಒಂದು ಪ್ರೌಢ ನೊಣಗಳು ಮಾಗುವಂತ ಹಂತದಲ್ಲಿ ಹಣ್ಣಿನ ಮೇಲೆ ತನ್ನ ಮೊಟ್ಟೆಗಳನ್ನ ಇಡ್ತವೆ. ಮೊಟ್ಟೆಗಳಿಂದ ಹೊರಬರುವಂತ ಒಂದು ಮರಿಗಳು ಹಳದಿ ಬಣ್ಣದ ಒಂದು ಕೂಡಿರ್ತವೆ ಮತ್ತು ಈ ಒಂದು ಮರಿಗಳು ಹಣ್ಣಿನ ತಿರುಳನ್ನ ತಿಂತ ಹೋಗ್ತವೆ. ಈ ರೀತಿ ಆಗೋದ್ರಿಂದ ಹಣ್ಣಿನ ಮೇಲೆ ನಾವು ಕಪ್ಪು ಚುಕ್ಕೆಗಳನ್ನ ಕಾಣ್ಬೋದು. ನಂತರ ಈ ಹಣ್ಣುಗಳು ಕೊಳೆತು ಕೆಳಗೆ ಬೀಳೋದನ್ನ ನಾವು ನೋಡ್ಬೋದು. ಈ ಒಂದು ಹಣ್ಣಿನ ನೊಣದ ಒಂದು ನಿರ್ವಹಣೆ ಕ್ರಮಗಳು ಅಂತ ಹೇಳಿದ್ರೆ ಪ್ರತಿ ಹೆಕ್ಟೇರ್ ಪ್ರದೇಶದಲ್ಲಿ ಒಂದು 10 ಮೋಹಕ ಬಲೆಗಳು, ಅಂದ್ರೆ ಈ ಒಂದು ಹಣ್ಣಿನ ನೊಣದ ಮೋಹಕ ಬಲೆಗಳನ್ನ ನಾವು ತೂಗು ಹಾಕ್ಬೇಕಾಗ್ತದೆ. ಈ ಬಲೆಗಳನ್ನ ನಾವು ತಯಾರಿಸ್ಬೇಕಪ್ಪ ಅಂತಂದ್ರೆ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿ ಮೀಥೈಲಿಜಿನಾಲ್ ಎಂಬ ಒಂದು ಕೆಮಿಕಲ್ನ ಮತ್ತು 1 ಮಿಲಿ ಮೆಲಾಥಿಯಾನ್ 50 EC ಈ ಒಂದು ಕೀಟನಾಶಕವನ್ನ ಬೆರೆಸಿ ಅಥವಾ ಈ ಒಂದು ಮೆಲಾಥಿಯಾನ್ ಬದಲಾಗಿ 1 ಮಿಲಿ ಡೈಕ್ಲೋರೋವಾಸ್ ಎಂಬ ಕೀಟನಾಶಕವನ್ನು ಬೆರೆಸಿ ನಾವು ದ್ರಾವಣವನ್ನ ತಯಾರಿಸಬೇಕಾಗ್ತದೆ. ಈ ಒಂದು 1 ಲೀಟರ್ ದ್ರಾವಣವನ್ನ ಪ್ರತಿ ಬಲೆಗೆ ಸುಮಾರು 100 ಮಿಲಿ ಅಷ್ಟು ಉಪಯೋಗಿಸಬೇಕಾಗ್ತದೆ. ಈ ರೀತಿ ತಯಾರಿಸಿದಂತ ಒಂದು ಮೋಹಕ ಬಲೆನ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ 10 ನಾವು ಮೋಹಕ ಬಲೆಗಳನ್ನ ತೂಗು ಹಾಕ್ಬೇಕಾಗುತ್ತೆ. ಈ ಒಂದು ಮೋಹಕ ಬಲೆಗಳನ್ನ ಅಳವಡನೆ ಮಾಡಿದ ನಂತರ ಕೂಡ ಈ ಒಂದು ಕೀಟದ ಬಾಧೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದಿದೆ ಆದ್ರೆ ಪ್ರತಿ ಲೀಟರ್ ನೀರಿಗೆ 4 ಗ್ರಾಂ ಕಾರ್ಬೋರಿಲ್ ಎಂಬ ಒಂದು ಕೀಟನಾಶಕ ಅಥವಾ 1.7 ಮಿಲಿ ಡೈಮಿಥೈಲೇಟ್ ಈ ಒಂದು ಕೀಟನಾಶಕಗಳನ್ನ 10 ಗ್ರಾಂ ಬೆಲ್ಲದೊಂದಿಗೆ ಬೆರೆಸಿ ಹಣ್ಣು ಒಂದು ಮಾಗು ಹಂತದಲ್ಲಿ ನಾವು ಸಿಂಪರಣೆ ಮಾಡೋದ್ರಿಂದ ಸಹ ಈ ಒಂದು ಕೀಟನ ನಾವು ನಿರ್ವಹಣೆ ಮಾಡಬಹುದು. ಈ ತರಕಾರಿ ಬೆಳೆ ಅಂತ ಬಂದಾಗ ನಾವು ಪ್ರಮುಖವಾಗಿ ಬದನೆಕಾಯಿ ಒಂದು ಪ್ರಮುಖವಾಗಿ ಬೆಳೆಯುವಂತ ಒಂದು ಬೆಳೆ. ಈ ಒಂದು ಬೆಳೆಗೆ ಬರುವಂತ ಪ್ರಮುಖವಾದ ಕೀಟ ಅಂತ ಹೇಳಿದ್ರೆ ಕುಡಿ ಮತ್ತು ಕಾಯಿ ಕೊರೆಯುವ ಹುಳು. ಈ ಒಂದು ಕೀಟದ ಹಾನಿಯ ಲಕ್ಷಣದ ಬಗ್ಗೆ ನಾವು ಹೇಳ್ಬೇಕಪ್ಪ ಅಂತಂದ್ರೆ ಮರಿ ಹುಳು ಸುಳಿ ಭಾಗದವನ್ನ ಕೊರತಿಂತದೆ, ಅಂದ್ರೆ ಕಾಯಿ ಆಗುವ ಹಂತಕ್ಕಿಂತ ಮುಂಚಿತವಾಗಿ ಕೀಟದ ಬಾಧೆಯಿಂದ ಕುಡಿ ಭಾಗ ಜೋತ್ಗಳನ್ನ ನಾವು ಬೇವಿನ ಹಿಂಡಿಯನ್ನ ನಾವು ಗಿಡಗಳ ಒಂದು ಸಾಲಿಗೆ ಮಣ್ಣಿನಲ್ಲಿ ಬೆರೆಸ್ಬೇಕಾಗ್ತದೆ. ಮತ್ತೆ ವಾರಕ್ಕೊಮ್ಮೆ ಕೀಟದ ಬಾಧೆಗೊಳಗಾದ ಕುಡಿಗಳನ್ನ ನಾವು ಕಿತ್ತು ನಾಶಪಡಿಸ್ಬೇಕು. ಅದರ ಜೊತೆಗೆ ಬಾಧೆ ತೀವ್ರವಿದ್ದಲ್ಲಿ ಕ್ಲೋರಾಂಟ್ರನಿಲಿಪ್ರೋಲ್ ಎಂಬ ಕೀಟನಾಶಕನ 0.25 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡೋದ್ರಿಂದ ಸಹ ಈ ಒಂದು ಕೀಟನ ನಿರ್ವಹಣೆ ಮಾಡಬಹುದು. ಇದುವರೆಗೆ ರೈತರಿಗೆ ಸಲಹೆ ಕೇಳಿದ್ರಿ. ರೈತ ಮಿತ್ರರೇ, ಇನ್ನು ಮುಂದೆ ಕೇಳಿ ಕೆಲವು ರೈತ ಗೀತೆಗಳನ್ನು ವಿವಿಧ ಕಲಾವಿದರ ಧ್ವನಿಯಲ್ಲಿ. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸಾರಜನಕ ಸಾಕಷ್ಟು ಸೇರಿಸಬೇಕು, ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು

ಜತ್ರೋಪ ಜತ್ರೋಪ ಹತ್ತರೋ ಬಂಜಾರ ನೆಲದಾಗ ಜತ್ರೋಪ ಮದುವಿನ ಮ್ಯಾಗ ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ ಜತ್ರೋಪ ಜತ್ರೋಪ ಹತ್ತರೋಪ ಹತ್ತರೋಪ ಜತ್ರೋಪ ಜತ್ರೋಪ ಹತ್ತರೋಪ ಕಡಿಮೆ ಅದ ನಮ್ಮದೇ ತೋಗರಿ